ಯಾರು ಗುರುತಾಗಿಲ್ಲ ಗುರುತಾಗ್ಲಾರ್ಕ ತಮ್ಮ ವಿಚಾರ ಮಾಡ್ತಾರೆ. ಹಾಗಾದ್ರೆ ಕೇಳು ಹೇಳ್ರಿಪ್ಪ. ಈ ಪದದಲ್ಲಿ ನನ್ನ ಹೆಸರಿದ್ರು ಕೂಡ ತಿಳುಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಇಲ್ಲ. ನನ್ನಲ್ಲಿ ಇಲ್ರಿಪ್ಪ. ಹೋಗಲಿ ಬಿಡು, ಇಷ್ಟೊಂದು ವಿಚಾರ ಮಾಡ್ತಕ್ಕಂಥವಳು ನೀನು ಯಾರು? ನನಗೆ ಮನುಷ್ಯರು ಅಂತಾರಿಪ್ಪ. ಏನು ಮನುಷ್ಯಳು ಮನುಷ್ಯಳು ಅಂತ? ಹೌದ್ರಿ. ಹಾಗಾದ್ರೆ ಈಗ ಸದ್ಯ ನಾನು ನಿನಗೆ ಮನುಷ್ಯಳು ಮನುಷ್ಯಳು ಅಂದ್ರೆ ಓ ಅಂತೀನವ? ಹಾಗನ್ನಾಕ್ ಬರಂಗಿಲ್ಲ ಅಲ್ರಿ. ಯಾಕೆ? ಒಂದು ನಾಮ ಇರಬೇಕಾಗಿ. ಅದ ನಿನ್ನ ಹೆಸರೇನು ಅಂದ್ರೆ? ದೂತೆ ದೂತೆ ಅಂತಾರೆ. ನೀನು ಹುಟ್ಟಿದಾಗ ಹೌದು ಗುರು ಹಿರಿಯರು ಕೂಡಿ ಕೂಡಿ ಮತ್ತು ನಿನ್ನ ತಂದೆ ತಾಯಿಗಳು ಕೂಡಿ ನಿನಗೆ ದೂತೆ ದೂತೆ ಅಂತ ನಾಮಕರಣ ಮಾಡ್ಯಾರ. ದೂತೆ ಅಂದ ಮೇಲೆ ನೀನು ಬಾಳ ನನ್ನ ಭಕ್ತಳಾದೆ. ಹೌದಪ್ಪ, ಬಹಳ ಸಂತೋಷ ಆಯ್ತು. ಹೋಗ್ಲಿವಾ ದೂತೆ, ಅಂತೂ ನೀನು ಮನುಷ್ಯಳಾಗಿ ಹುಟ್ಟಿ ಬಂದ ಮೇಲೆ ಹೌದ್ರಿ ಈ ಮಾನವ ಜನ್ಮಕ್ಕೆ ಬಂದಿ ಅಂದ್ರೆ ಬಂದಿನಲ್ರಿ, ನೀನು ಮಾಡ್ತಕ್ಕಂತ ಕಾರ್ಯಗಳೇನು ಮತ್ತು ನಿನ್ನ ಗಳಿಕೆ ಏನವ ಸ್ವಲ್ಪ ಹೇಳು. ಇಪ್ಪ ನಮ್ ಗಳಿಸೋದ್ ಏನದಾರೆ? ಏನು ಏನೋ ಹಂಗ ಟಿಂಗದ್ ಮಾಡ್ರಿ. 4 ಎಕರೆ ಜಮೀನ್ ತಗೊಂಡ್ರಿ? ಹಾ, 4 ಎಕರೆ ಜಮೀನ್ ತಗೊಂಡಿ ತಗೊಂಡ್ರಿ. ಮತ್ತ ಮಾನ್ಯ ಒಂದು ಬೋರ್ ಹಾಕ್ಸಿನ್ರಿಪ್ಪ ಅದ್ರೊಳಗೆ. ಹಾ ಸಂತೋಷ. ಅದು ನೀರು 6-6 ಇಂಚ್ ಬಿದ್ದ್ರಿ. ಇರ್ಲಿ, ಮತ್ತೇನು ಗಳಿಸಿ? ಅಂದ್ರೆ ಹೊಲ್ದಾಗ 4 ಎತ್ಕೊಳ್ರಿ, ಮನ್ಯಾಗ 4 ಎಮ್ಮಿ. 4 ಎಮ್ಮಿ ಈ ಊರಾಗ ಏನು 3 ಮದಲಿನ ಮನಿ ಅದಲ್ರಿ? ಅದನ್ನ ಅಂದ ನೋಡ್ರಿ. ಏನು ಊರೊಳಗೆ ಇರ್ತಕ್ಕಂತ 4 ದೋಮಜಲ್ ಮನೆ ಅದು ನಿಂದ? ನಂದರಿ. ಬಹಳ ಸಂತೋಷವಾದೋತೆ. ಮತ್ತ ಇದು ಅಲ್ಲ, ಏನ್ರಿ 4 ಹುಡುಗರದಾರ್ರಿ, 4 ಮಂದಿ ಮಕ್ಕಳು. ಒಂದು ಮಾರುತಿ ಕಾರ್ ತಗೊಂಡ್ರಿ ಅವ್ರಿಗೆ ಅವ್ರಿಗೆ ಹತ್ತಕ್ಕ ಸಂತೋಷ. ಮತ್ತವ ಯಪ್ಪ ಎಲ್ಲಾ ಗಳಿಸಿನಿ ಹೇಂಟ್ ಮಾತ್ರ ಒಬ್ಬಕ್ಕೆ ಅಲ್ವಾ ದೋತೆ? ಇಷ್ಟೆಲ್ಲಾ ಬಾಳ ಬಾಳ ಗಳಿಸಿ ಕರೆ ಹೆಂತಿ ಒಂದ ಯಾಕೆ ಮಾಡ್ಕೊಂಡೆ? ಅವನೊಂದ್ 4-5 ಮಾಡ್ಕೋಬೇಕಾಗಿತ್ತು. ಒಂದಕ್ಕೆ ನೆಲೆ ಇಲ್ಲಿ ಎಲ್ಲಿ ಸಂದ ಕೈ ಹಾಕೊಂಡ್ಕೊಂಡ್ರ ಒಂದ ಸಾಕ. ಹೋಗ್ಲಿ ಬಿಡ ದೂತೆ, ಇಷ್ಟೆಲ್ಲಾ ಬಾಳ ಬಾಳ ಗಳಿಸಿನಂತ ಹೇಳ್ತಾ ಇದೆಯಲ್ಲ, ಇಷ್ಟರೊಳಗೆ ನಿನಗೆ ಅಗದಿ ಪ್ರೀತಿಯಾದಂತ ವಸ್ತು ಯಾವ್ದು ಅದನ್ನ ಹೇಳು. ಯಪ್ಪ ಅತಿ ಪ್ರೀತಿ ಅಂದ್ರೆ ನನ್ನ ಹೆಂಡತಿಯಿಂದ ಮಾತ್ರ ಒಂದ್ ಸುಖ ಆಗಿತ್ತು. ನೋಡ ನಿನ್ನ ಹೆಂಡತಿ ನಿನ್ನ ಮ್ಯಾಗ ಬಹಳ ಕಾಜಿ ಅದ, ಬಹಳ ಪ್ರೀತಿ ಅದಾಳ. ನಿನಗ ಹೆಂಗ ಸುಖ ಆಯ್ತವ ನಿನ್ನ ಹೆಂಡತಿಯಿಂದ ಸ್ವಲ್ಪ ಹೇಳು. ನಮ್ಮ ಮನ್ಯಾನ ಅವ್ರು ಕನ್ಯಾ ತೆಗೆದು ಬರ್ತೇನೆ, ನನ್ನ ಸ್ವಲ್ಪ ಸುಖ ಆಗಕತ್ತೆ ಅಂದ್ರೆ ಮೊದಲು ನಿನಗೆ ಕನ್ಯಾ ತೆಗೆದು ಬರ್ತೇವಂತ ಅಂದಾಗ ನಿನಗೆ ಸುಖ ಚಲುವಾಯ್ತು? ಸುಖ ಚುರುವಾತ್ರಿ. ಮತ್ತ ಆಮೇಲೆ ನಿಶ್ಚಯ ಮಾಡಿ ಬಚ್ಚಿಗೆ ಹಾಕೊಂಡು ಬಂದು ತಮ್ಮ ಅನ್ಕೊಂಡ ಸ್ವಲ್ಪ ಅದ್ರಾಗ ಹೆಚ್ಚಿನ ಸುಖ. ಆಮೇಲೆ ಮದುವೆ ಆಗಿ ನನ್ನ ಹೆಂಡತಿ ಕರ್ಕೊಂಡು ಬಂದ್ರಿ, ಬರೇ ಸುಖಾನೇ ಸುಖ, ಸುಖಾನೇ ಸುಖ, ಸುಖಕ್ಕೆ ಇರ್ಲಿ ಸಂತೋಷ. ನೋಡುವ ನೀವು ಗಂಡ ಹೆಂಡತಿ ಯಾವಾಗ ಪ್ರೀತಿಲೆ ಅಂದ ಇದ್ರೆ ಅಂದ ಬಳಕ ನಮಗೂ ಸಂತೋಷ. ಹಾಗಾದ್ರೆ ಇಷ್ಟೆಲ್ಲ ಬಾಳ ಬಾಳ ಗಳಿಸೇನಂತ ಹೇಳ್ತೀಯಲ್ಲವ, ನಾಳೆ ನೀನು ಸತ್ತ ಮೇಲೆ ಹೊಲ ಏನಾರ ಬರ್ತದೇನು? ಯಾವ್ದು ಬರ್ಲಿಲ್ಲ. ಮನಿ ಬರ್ತದ? ಅದು ಬರುದಿಲ್ಲ. ಮತ್ತ ಮಕ್ಳು ಬರ್ತಾರೇನು? ಬರಂಗಿಲ್ರಿ. ಮತ್ತ ಹೆಂಡತಿ ನನ್ನ ಮ್ಯಾಗ ಬಾಳ ಕಾಜಿ ಅದಾಳ, ಹೌದು ಬಾಳ ಪ್ರೀತಿ ಅದಾಳ, ಹೌದು ಅಂತಿ ಅಂದ ಬಳಕ ಅವಳು ನಿನ್ನ ಸಂಗಡ ಬರ್ತಾಳೇನು? ಬಾಳ ಆದ್ರೂ ಸುಡ್ಗಾರ್ತಕ್ಕ ಅಷ್ಟೇ ಬರ್ತಾಳ್ರಿ. ಮತ್ತ ಮನಿಗೆ ಬಂದ್ಬಿಡ್ತಾಳ?

ಯಾರು? ಆಯಾವ ವಸು ದೇವ ದೇವಕಿಯರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ. ಶ್ರೀಕೃಷ್ಣ ಅಂತ ಕರೆದು ಬಿಡು, ಅದೇ ನನ್ನ ನಿಜವಾದ ಹೆಸರು. ಶೈನ ಪದ್ಮನಾಭಂ ಸುರೇಶ ವಿಶ್ವಾಕಾರ ಗಗನ ದೃಶ್ಯ ಮೇಘವರ್ಣಂ ಶುಭಾಂಗಣ ಲಕ್ಷ್ಮೀಕಾಂತಂ ಕಮಲನಯನ ಯೋಗ ವಿಜ್ಞಾನ ಗಮ್ಯಂ ಸರ್ವಲೌಕಿಕ ನಾದ ನಾರಾಯಣಂ ನಮೋ. ತಿಳಿತಲ್ಲ, ವಸುದೇವ ದೇವಕರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಅಂತ ಕರೆದು ಬಿಡು. ಈಗ ನಾ ಅಲ್ಲಿಂದ ಇಲ್ಲಿಗೆ ನಾವ್ ಯಾರ್ಯಾರು ಕೂಡಿಕೊಂಡು ಬಂದಿದ್ದೀವಿ ನೋಡು. ಆದಿ ಲಕ್ಷ್ಮಿ ರುಕ್ಮಿಣಿ ಬಂದಿದ್ದಾಳ, ಅವಳ ಆಶೀರ್ವಾದ ತೆಗೆದುಕೋ ನೋಡು. ನನ್ನ ಆಶೀರ್ವಾದ ಅಂತ ನಿನಗಾಯ್ತು, ಅವಳು ಆಶೀರ್ವಾದ ತೆಗೆದುಕೋ. ಅಮ್ಮ ನೀವು ಬಂದಂತವ್ರು ಯಾರು? ಏನಮ್ಮ ನಮ್ಮ ಹಾಕಿ ನೀನು ಯಾರು? ನನಗೆ ದೂತೆ ದೂತೆ ಅಂತಾರೆ. ಏನು ದೂತೆ ದೂತೆ ಅಂತದ್ರ? ಹೆಣ್ಣು ಮಕ್ಕಳು ಎಲ್ಲರೂ ನನ್ನ ಪ್ರೀತಿ. ಅಮ್ಮ ತವರು ಮನೆ ಮೇಲ ಹೌದು ಅಂದ ಮೇಲೆ ತಮ್ಮ ತವರು ಮನೆ ಯಾವುದು? ತವರು ಮನೆ ಯಾವುದು? ಅತ್ತಿ ಮನೆ ಯಾವುದು? ಅತ್ತಿ ಮನೆ ಯಾವುದು? ನೀವು ಇರ್ತಕ್ಕಂತ ಸ್ಥಾನ ಯಾವುದು? ನಾವು ಇರ್ತಕ್ಕಂತ ಸ್ಥಾನ ಯಾವುದು? ಹೇಳಿದಾದ್ರೆ ಗುರ್ತಾಗ್ತದೆ. ಅಮ್ಮ ಕ್ಷೀರಸಾಗರ ಬಂದು ತವರು ಮನೆ ಉಂಟು. ತವರು ಮನೆ ಉಂಟು. ದ್ವಾರಕಾ ಪಟ್ಟಣದಲ್ಲಿ ಬಂದು ಎಲ್ಲ ಅತ್ತೆ ಮನೆ ಉಂಟು. ಅತ್ತೆ ಮನೆ ಅದ? ನಾವು ಇರ್ತಕ್ಕಂತ ಸ್ಥಾನ ಯಾವುದು? ವೈಕುಂಠಪುರ ನೋಡಮ್ಮ. ಅಲ್ಲ ಇವಾಗ ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತೀರಿ, ಪಾಪ ಕುಂಟಕ ಕೊಟ್ಟ ಹಾಗೇನಲ್ಲ ಅದು. ಆ ವೈಕುಂಠಕ ಅಧಿಪತಿ ಆದಂತವ್ರಿಗೆ ನಮ್ಮನ್ನು ಕೊಟ್ಟಿದ್ದಾರಮ್ಮ. ಅವರಿಗೆ ನಿಮ್ಮನ್ನು ಕೊಟ್ಟಾರ? ಹೌದು. ಎಲ್ಲಿ ಬಿಡಿಯವ? ನಮ್ಮ ಅತ್ತೆ ಅವರಿದ್ದಾರೆ, ಅಮ್ಮ ಇದ್ದಾರೆ, ಮಾವ ಅವರಾದ್ರೂ ಇದ್ದಾರೆ, ಎಲ್ಲರೂ ಇದಾರ್ರಿ. ಹೌದು. ಇರ್ಲಮ್ಮ. ಅತ್ತೆ ಯಾರು? ಅತ್ತೆ ಯಾರು? ಮಾವ ಯಾರು? ಬಾವಲ ಯಾರು? ಬಾವು ಯಾರು? ಹೇಳಿದ್ರ ಗುರ್ತಾಗ್ತದೆ? ಗುರ್ತಾಗ್ತದೆ. ಹೇಳಮ್ಮ. ಪ್ರಯಾಣ ನನಗೆ ಅತ್ತೆಯವರ ವಾಸುದೇವರು ಮಹೇಂದ್ರ ಆಗ್ಬೇಕು. ಇದು ಅಲ್ಲದೆ ಬಲರಾಮ ದೇವರು ಇದ್ದಾರಲ್ಲ ಹಾಸು ಭಾವ ಆಗ್ಲಿಕ್ಕೆ ಬೇಕು. ಭಾವ ಆಗಲಿ ಸನ್ಯಾಸಿ ಆಗಲಿ ನನಗೆ ಬೇಕಾದಂತ ಹೆಸರು ಬರಲಿಲ್ಲ. ಏನಮ್ಮ ಅಂದ್ರ ನಿಮ್ಮ ಪುರುಷಾಂದ್ರ ಹೆಸರು ಬರಲಿಲ್ಲ. ಈಗ ನೋಡಮ್ಮ ಈ ಕೂಡಿದಂತಹ ಸಭೆಯಲ್ಲಿ ಪರಮಾತ್ಮರ ಹೆಸರಲಿಕ್ಕೆ ಏನಿವ ತಾವು ತಿಳಿದವರು ಬಲ್ಲವರು ದೊಡ್ಡವರು ಇದ್ದ ನಾಚಾಕ್ ಹೋಗಬಾರ್ದು. ಹೌದಾ ಇವರೆಲ್ಲ ಯಾಕೆ ಕೂಡ್ಯಾರಂದ್ರೆ ಪರಮಾತ್ಮರ ಹೆಸರು ಕೇಳ್ಬೇಕಂತ. ಹೌದಲ್ರಿ ನೀವು ನಾಚಾಕ್ ಹೋಗ್ಬೇಡ್ರಿ, ನಾನು ಭಕ್ತಿಯಿಂದ ಕೇಳ್ತೀನಿ. ಹಾಗಾದ್ರೆ ನಾನು ಭಕ್ತಿ ನನಗೀಗ ಆನಂದ ಆತು, ಇವರಿಗೂ ಆನಂದ ಆಗಿದೆ, ಆನಂದ ಆಗಿದೆ, ಮತ್ ನಮಗೂ ಆದ್ರಿ ಆನಂದ, ಇವರಿಗೂ ಆನಂದ ಆಗಿದೆ. ಅಂದ್ಮ್ಯಾಗ ಇಂಥ ಆನಂದ ಸಮಯದೊಳಗ ಚಿಲ್ಕದ ಕೊಂಡ ಮಗಳು ಸತ್ಬಾಮ್ ಇದ್ದಾಳಲ್ಲ ಅವಳು ನನಗೆ ಏನಾಗ್ತಾ ಇದ್ದಾಳೆ ಅವ ಏನಾಗ್ತಾರ್ರಿ? ಸರಿಯೇನಿವ ಸಮಿತಿ ಆದ್ರೆ ನಿನಗಾದಾಳ ನನ್ ದೊಡ್ಡಿಯಾಗ ಬಾಳ್ವೆ ಮಾಡ್ತಾಳೆ. ಹೌದು ಸಮಿತಿ ಹೊಟ್ಟೆ ಕಿತ್ತು ಬಾಳ್ರಿ ಕೆಟ್ಟದ್ದು. ಹೌದಲ್ಲಿ ಯಾಕ ಅಂದ್ರೆ ಗೊಂಜಾಳ ತಣ್ಣಿ ಸುಟ್ಕೋತೇನೆ ಅತ್ತ ನಿಮ್ ಮನೆಗೆ ಬೆಂಕಿ ಹಚ್ಚಿ ಸುಟ್ಕೋತ ಹೋಗಿ ಇರ್ಲಿವ ತಮ್ಮ ಹೆಸರು ಬರ್ಲಿಲ್ಲ. ಈಗ ಹೌದಮ್ಮ ಅನುರೇಣಿ ಅನುರೇಣಿ ನಲ್ಲಪುರಾಣಿ ನಲ್ಲಪುರಾಣಿ ಚಾಲ ಶ್ರೀಕೃಷ್ಣನ ಪತ್ರಾಣಿ ಎನಗೆ ಬಂದು ರಣ್ಯ ರುಕ್ಮಿಣಿ ರಣ್ಯ ರುಕ್ಮಿಣಿ ಅಂತ ಏನ್ ತೊಗರಿ ಮಿಣಿ ಕುಡುಕಿ ಮಿಣಿ ನಾರ್ಮಿಣಿ ವೈರ್ ಮಿಣಿ ಹರಕ್ಮಿಣಿ ಇವೆಲ್ಲ ಹೆಸರು ನಮ್ಮವ್ವ ಯಾಕೆ ಚಲೋ ಇಲ್ಲ ನೀವು ಚಲೋ ಇಲ್ಲ ಒಂದ್ರಕ್ಕಿಂತ ಒಂದು ಉಠಾಣ ಉಠಾಣ ಅಂದ್ರೆ ಏನದ ಅಂದ್ರೆ ಚಲೋ ಚಲೋ ಹೌದು ಹೇಳವ ನೋಡು ನನಗೂ ಸ್ವಲ್ಪ ನಾಚಿಕ್ ಬರ ನಾಚ್ ಬರ್ತವ ಹೇಳು ಹಿರಿಬೀರವ ಚಿಕ್ಕಬೀರವ ಬಾಳ ಚಲೋ ಅದವ ಉದ್ದವ ಉಡ್ತವ ಇದಾಗದೇ ಉತ್ತಮ ನನ್ನ ಹೆಸರು ತಳದವ ನಮ್ಮ ಹೆಸರು ತಳದ. ಹಾ ಹಾ ಇವ್ರ ನಿಮ್ಮವ್ರ ಇವ್ರ ನಮ್ಮವ್ರಿ ಹಾ ಹಾ ನೀವು ಅವ್ರವ್ರು ಅವ್ರವ್ರಿ ಇರ್ಲಿ ಬೇಡ ಇರ್ಲಿವಾ ನೀವೇ ಇಲ್ಲಿ ಬರ್ಲಿಕ್ಕೆ ಕಾರಣ ತಾಯಿ ಕಾರಣದ ಏನು ಕಾರಣ ಬಂದ ಪರಮಾತ್ಮರು ಎಲ್ಲ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿನಗಳದು ಅವರು ಸೋದರ್ಥವಾಗಿ ಬಂದಿದ್ದೇನಮ್ಮ. ನೋಡಮ್ಮ ಶೋಧ ಮಾಡ್ಕೊತ ಹೋಗು ನೋಡ್ರಿ ಹೋಗಣಮ್ಮ ಪರಮಾತ್ಮ ನಾಮ ಸ್ಮರಣ ಮಾಡೋಣ ಬರ್ತಾರ ಆ ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟದಲ್ಲಿ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಕೇಳಿದಿರಿ. ನಡೆಸಿಕೊಟ್ಟವರು ಹನುಮಂತ್ ಹುಜ್ಜನವರ್ ಹಾಗೂ ಸಂಗಡಿಗರು. ಈಗ ಕೇಳಿ ಕೃಷಿ ಹಾಡು. ಸಗಣಿ ಗೊಬ್ಬರ ಗೊತ್ತೇನು ರೈತಂಟ ನಿನಗೆ ಬಂಚೂರ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೇನು ರೈತಂಟ ನಿನಗೆ ಬಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದೆಂದು ನೆರಿಂದ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈ ಕಣ್ಣ ನಿನಗ ಬಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ಇತ್ತಗಿನ ಸೆಗಣಿ ತೇಲಾಡಿ ಹೋಗ್ತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈ ಕಣ್ಣ ನಿನಗ ಬಂಚೂರ ಕಟ್ಟತಿರಿ ಹರಕ ಚೀಲ ಮುಟ್ಟದಾಗ ನಿಮ್ಮ ಗಾಡಿ ಸೂರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈ ಕಣ್ಣ ನಿನಗ ಬಂಚೂರ ತೀರಿ ಮನೆ ಕಡೆ ಸರ ಸರ ಬೆರತರಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈ ಕಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈ ಕಣ್ಣ. ನಮ್ಮನೆ ತೋಗಲರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ನಮ್ಮನೆ ತೋಗಲರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಎಲ್ಲ ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು ಎಲ್ಲ ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಸ್ಥಿತಿ ಏನು? ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ. ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ. ನಮ್ಮದೇ ತೋಗಲಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನು ತೊಗರಿಗೆ ಬಳಸಬೇಕು.